नंबर 14454 से प्राप्त की जा सकती है। ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿಸಿಕೊಳ್ಳಿ. ಯಾರಾದರೂ ಪೊಲೀಸ್ ಅಧಿಕಾರಿ ಅಂತ ಕರೆ ಮಾಡಿ ನಿಮ್ಮ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆ, ಅರೆಸ್ಟ್ ನಿಂದ ಬಚಾವಾಗುತ್ತಿದ್ರೆ ಹಣ ಕಳುಹಿಸಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಎ ಮೂರ್ಖರಾಗ್ತೀರಿ, ಬಿ ಆಘಾತಕ್ಕೊಳಗಾಗ್ತೀರಿ, ಸಿ ಅಸಲಿ ಪೊಲೀಸರು ಯಾವತ್ತೂ ಕಾಲ್ ನಲ್ಲಿ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತೀರಿ? ನಿಮ್ಮ ಉತ್ತರ ಸಿ ಅಂತಾದ್ರೆ ಶಾಬಾಸ್ ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ, ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. ಯುಪಿಐ ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಈಗ ಕೇಳಿ ಗೊಂದಲಿಗರ ಕಥೆ. ದಾಮೋಜಿ ಪಂತ್ ಕಥೆಯನ್ನ ನಡೆಸಿಕೊಡುತ್ತಾರೆ ಸಿದ್ರಾಮ್ ವಾಗ್ಮಾರೆ ಮತ್ತು ಸಂಗಡಿಗರು. ಬೋಲ್ ಭವಾನಿ ಮಾತಾ ಕೀ ಜಯ, ಸದಾನಂದಿ ಚಾವೇ ನಗರ ಕೋಟ ರಾಣಿ ಜಯ. ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ನಾಮ ಸ್ಮರಣೆಯಲಿಂದ ನಿತ್ಯ ದಿವಸ ನಿತ್ಯ ನಂದ, ನಿತ್ಯ ನಾಮ ಸ್ಮರಣೆಯಲಿಂದ ನಿತ್ಯ ದಿವಸ ನಿತ್ಯ ನಂದ. ಭೂತನಾಗಿ ಬೋಧಲಿಂದ, ಭೂತನಾಗಿ ಬೋಧಲಿಂದ ಮೇತೆ ನಿಲದಾಗಿ ಬಂದ ಶರಣು ಬಂದಮ್ಮ ಜನನಿ. ಸವಸಾರ ಸಾಯಸಲಿಂದ ಸರ್ವಜನ ಕೇರಿತ ಮುಂದ, ಸವಸಾರ ಸಾವಸದಿಂದ ಸರ್ವಜನ ಕೇರಿತ ಮುಂದ, ಸವಸಾರ ಸಾಯಸಲಿಂದ ಸರ್ವಜನ ಕೇರಿತ ಮುಂದ, ಸವಸಾರ ಸಾವಸದಿಂದ ಸರ್ವಜನ ಕೇರಿತ ಮುಂದ. ಕತ್ತಲ ಕಾಳಗವಿದ, ಕತ್ತಲ ಕಾಳಗವಿದ ಹತ್ತಿದಂಗೆ ನಿದ್ರಿಯ ತುಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ. ಜನ್ಮಪಂಚಲಿಂದ ಈ ಜನ್ಮ ಪಂಚಲಿ ಉಳಿದ, ಈ ಜನ್ಮ ಪಂಚಲಿಂದ ಈ ಜನ್ಮ ಉಳಿತಲಿ ಬಂದ, ಈ ಜನ್ಮ ಹೋಗದ ಮುಂದ, ಈ ಜನ್ಮ ಹೋಗದ ಮುಂದ ತಾರೆ ದಾವದ ನಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ಮುನ್ನವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉನ್ನವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉನ್ನವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉನ್ನವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ. ಮಣಿಪ್ರಬೋಧಯಾಲಿಂದ, ಮಣಿಪ್ರಬೋಧಯಾಲಿಂದ ವೀರಭದ್ರ ಪಾದಕ ಬಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ತುಳಸಾಪುರ ಊರ ಮುಂದ ಅಂಬಾಬಾಯಿ ಕುಳಿಯಲು ಬಂದ, ತುಳಸಾಪುರ ಊರ ಮುಂದ ಅಂಬಾಬಾಯಿ ಕುಳಿಯಲು ಬಂದ, ತುಳಸಾಪುರ ಊರ ಮುಂದ ಅಂಬಾಬಾಯಿ ಕುಳಿಯಲು ಬಂದ, ತುಳಸಾಪುರ ಊರ ಮುಂದ ಅಂಬಾಬಾಯಿ ಕುಳಿಯಲು ಬಂದ. ಕೆಳಕೆಲೆ ಕಂಡು ಬಂದ ತಾಯಿ ಮೋಕ ಚಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ಗಡಿ ಗಡಿ ನವತು ಹರಿ, ಸಂತ ದಾಮಾಜಿ ಪಂತರು. ಇದು ಬೀದರ್ ಜಿಲ್ಲೆಯ ಕಲಿಯುಗದಾಗ ಆಗಿದಂತಹ ಘಟನಾ ನಾವು ಹೇಳ್ತಾ ಇದ್ದೇವೆ. ಮಹಾಪುರುಷರು ಸಂತ ದಾಮಾಜಿ ಪಂತರು, ಪಂಡರಿನಾಥಂದ ಭಕ್ತ ಬಿದ್ದರು. ಅವರ ಚರಿತ್ರೆ ಏನಪ್ಪಾ ಅಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸಂತ ಸಭಾನಿವ ಕುಂತ ಕೇಳರಿ ನಿಟು ವೇಕ ಚಿತ್ತ, ಕಲಬಿಕ್ಕಿದೊಳಗ ಆಗಿದ ಮಾತಾ ಮಂಗಳವಾಡಿ ನಮ್ಮ ಪಟ್ಟಣದಲ್ಲಿ ಬಿದ್ದ ದಾಮಾಜಿ ಪಂತ, ಬೇಗ ಬೆಳಗ ಅವ ಬದನೆ ಮಾಡುತ್ತಿದ್ದ ಬಿಟ್ಟಲ ಬಿಟ್ಟಲಂತ, ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ್ದ ಸಾಕ್ಷಾಂತ, ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ್ದ ಸಾಕ್ಷಾಂತ. ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾತ್ ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾತ್ ಕಿಣಸಿ ನೋಡಲ ತೇಜ ಮರ್ತ್ಯದಲ್ಲಿ ಮಳೆಯ ಬೀಳಲಿಲ್ಲ ಭೂಮಿಯಲ್ಲಿ ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಸೋಲಿ ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಸೋಲಿ ಚಂಡರ ಮಕ್ಕಳು ಭಿಕ್ಷ ಬೀಳುತ್ತಾರ ಹಾಕುವಾರು ಎಲ್ಲಿ ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿದಲ್ಲಿ ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿದಲ್ಲಿ ಸುತ್ತಿನ ಜನವನ್ನು ಮೂರ್ತಕ್ಕೆ ಹಾಕ್ಯರ ದಾಮಾಜಿ ಬದಲಿ ನಿಮಗ ಬಿಟ್ಟು ಹೋಗುವುದು ನಾವು ಎಲ್ಲಿ ಹೋಗುವುದು ನಾವು ಎಲ್ಲಿ ಅನ್ನ ಹಾಕಿ ನೀವು ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ ಅನ್ನ ಹಾಕಿ ನೀವು ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ ಭಿಕ್ಷ ಬೀಳತ್ಯವ ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ ಯಾರಪ್ಪ ಮಂಗಳವೇಳ ಪಟ್ಟಣದಲ್ಲಿ ಸಂತ ದಾಮಾಜಿ ಪಂತರು ಇದ್ರು ಸಂತ ದಾಮಾಜಿ ಪಂತರು ಸರ್ಕಾರಿ ಕೂಟದ ಕಾಲಿನ ಮೇಲೆ ವಾಚ್ಮೆನ್ ನೌಕರಿ ಮಾಡ್ತಿದ್ರು ಆ ಕಾಲಕ್ಕೇನಂದ್ರೆ ಹಸಿ ಬರಗಾಲ ಬಂತು ಮೂರು ಅದ್ದಲದ ಮರಾಟ ಇದ್ರೆ ರೂಪಾಯಿದಾಗ ಬಾರಾಣೆ ಮಂದಿ ಸತ್ ಹೋದ್ರು ಚಾರಣೆ ಮಂದಿ ಉಳಿದ್ರು ಏನು ಏನಂತರ ಚಾರಣೆ ಮಂದಿ ಉಳಿದಿಂದ ಬಂದು ಆ ದಾಮಾಜಿ ಪಂತನ ಬಲ್ಲಿ ದಾಮಾಜಿ ಪಂತರೇ ನೀವು ಸತ್ಯ ಶರಣರು ಮಹಾನುಭಾವರು ನಾವು ಅನ್ನ ಅನ್ನ ನೀರಿಲ್ದೆ ಸಾಯಿಲ ಹತ್ತಿದೇವ ಮಹಾರಾಜರೇ ನಮಗ ಒಂದ ಟೀಮದು ಅನ್ನ ಉಣಿಸಬೇಕ ದೇವಾಹು ಅವಾಗ ದಾಮಾಜಿ ಪಂತರು ಏನಂತಾರ ಸರ್ಕಾರ ಕೊಟ್ಟಿ ಖಾನಿ ಅದ ಸರ್ಕಾರ ತೆಲಿ ಹಾರಿಸ್ದಾರ ನಂದು ಒಬ್ಬ ಒಂದೇ ಹಾರಿಸತ್ತು ಖರೆ ಈಸ್ ಮಂದಿರ ಬದುಕ್ತಾವಲ್ಲ ಜಗದಾಕ್ ಅಂತೇಳಿ ಕೋಟಿ ಖಾನ ಲೂಟ್ ಅಂದ್ರು ಲೂಟ್ ಅಲ್ಲ ಕೇತನಾದ ಯಾವ ಶೇರ್ ಒಯ್ದ ಯಾವ ಎರಡು ಶೇರ್ ಒಯ್ದ ಯಾವ ನಾಲ್ಕು ಶೇರ್ ಒಯ್ದ ಯಾವ ಚೀಲದ ಗಣತಿ ತುಂಬಿಕೊಂಡು ಹೋದ ಕೋಟಿ ಖಾನ ಖಾಲಿ ಆಯ್ತ್ರಿ ಪುಕ್ಸಟ್ಟೆ ಪುರಾಣ ಉಂಡು ಹೋ ಉರಣ್ಣ ತಕೊಂಡು ಹೋದರು ಬಲ್ಲಿ ಥೋಡೆ ಮಂದಿ ಇದ್ರು ನಮ್ಮಂತವ್ರು ನಿಮ್ಮಂತವ್ರು ಯಾಕೋ ಅಣ್ಣ ನಾವು ದಾಮಾಜಿ ಪಂತನ ಬಲ್ಲಿ ಕೂಡ್ತೇವ್ ಖರೇ ನಮ್ ಶೇರ್ ಯಾರು ಸೇರ್ ಜ್ವಾಳ ಒಯ್ಯಂದ ಪೈವ ಒಯ್ಯಂದಿಲ್ಲ ಮತ್ ನಡ್ರಿ ಅಂದ ಭಾಷಾಗ ಹೋಗಿ ಬೀದರ್ ಕೋಟಿಗೆ ಅವನು ಶಿಕಾಯತ್ ಮಾಡಾರಿ ಅಂದ ನಡ್ರಿ ಎಲ್ಲ ದಾಮಾಜಿ ಪಂತನ ಬಲ್ಲಿ ಜಾಗ ಬಿಟ್ಕೊಟ್ಟು ಆ ಜಾಗದಾಗ ಹೋಗ್ಬೇಕಂತ ಇಬ್ಬರು ತೊಂಬರು ಕಲ್ತು ಯಾವ ಪ್ರಕಾರ ಜನ ಮಂದಿ ಓಡಾಡ್ತಿದ್ದಾರೆ ಕೋಟಿಗೆ ಅಂತ ಆ ಜಾಗದಾಗ ಒಂಡಣ್ಣ ಮಿಂಚಡ ಮಾತ ಕೇಳಿ ಬಿಜಳಂಕ ಸಬನೆರಸಿ ಅಕ್ಕನಾಗಮ್ಮನ ಕರೆಸಿ ಒಂಡಣ್ಣ ಮಿಂಚಡ ಮಾತ ಕೇಳಿ ಬಿಜಳಂಕ ಸಬನೆರಸಿ ಅಕ್ಕನಾಗಮ್ಮನ ಕರೆಸಿ ಸಿಟಿಗೆ ಬಂದು ಬಸವಣ್ಣ ಕೇಳತನ ಯಾರಿದ್ರಿ ಕರವಾಸಿ ಬಂದು ಬಸವನ ಕೇಳತನ ಯಾರಿದ್ರಿ ಗರವಾಸಿ ಹಾಗಾದರ್ ಮೈಮ ಹಿಂಗಾದರಿರವದು ತಿಳಿರಪ್ಪ ಮನಸ್ಸಿಗೆ ಗುರು ಬರತಾನೆ ಮನೆಗೆ ಒಳ್ಳಣ್ಣ ಮಿಂಚಣ್ಣ ಮಾತ ಕೇಳಿ ಬಿಜಳಂಕ ಸಬನೆರಸಿ ಅಗನಾಗಮ್ಮನ ಕರೆಸಿ ಅವಾಗ ರಾಜಾಗ ಬಂದು ನಮಸ್ಕಾರ ಮಾಡ್ಯಾರ ಮಹಾರಾಜರೇ ನಾವು ಮಂಗಳವೇಳ ಮಂಗಳವೇಳ ಪಟ್ಟಣದವರು ನೀವು ದಾಮಾಜಿ ಪಂತಕ್ಕೆ ಸರ್ಕಾರಿ ಕೋಟಿ ಖಾನ ಲೂಟ್ ಮಾಡ್ಲಾಕಿಕ್ಕಿರಿ ಏನು ಕೈಲಾಕಿಟ್ರಿ ಸರ್ಕಾರ ಅಂದ ಸರ್ಕಾರ ನೋಡ್ಬೇಕಂದ್ರ ಖಾನ ನೋಡ್ಬೇಕಂದ್ರ ಅವ್ರಿಗೆ ಲೂಟಿ ಮಾಡ್ಲಾಕಿಕ್ಕಿಲ್ಲ ಅವ್ರಿಗೆ ನೋಡ್ಬೇಕಂದ್ರ ಕೈಲಾಕಿಕ್ಕಿದ್ದು ಕೈಲಾಕಿಟ್ಟಿದ್ ಖರೇ ಮಹಾರಾಜ್ ನಿಮ್ಮ ಕೋಟಿ ಖಾನ ಲೂಟ್ ಮಾಡ್ಯಾಕ ನೀವ ಸರ್ಕಾರ ನಾವು ಯಾಕಂದ್ರ ನಾಳೆ ಊರಾಗ ಬಂದು ಕೇಳಿರ್ಗಿನ ಯಾಕ್ರೋ ತಮ್ಮ ನೀವ್ ಯಾರ್ಬಿ ಬಂದ್ ನಮ್ಗೆ ಹೇಳಿಲ್ಲ ಅಂತ ಹೇಳಿ ಅದ್ರ ಸಲಾಗ ನಿಮ್ಗೆ ಸುದ್ದಿ ಮುಟ್ಟಿಸ್ಲಾಗ ಬಂದೇವ್ ಸರ್ಕಾರ ಅಂದ ಯಾಕಂದ್ರೆ ಸುದ್ದಿ ಮುಟ್ಟಿಸ್ರಿ ಆ ಜಾಗದಾಗ ದಾಮಾಜಿ ಪಂತ ಜನ ಕೋಟಿ ಖಾನಿ ಲೂಟ್ ಮಾಡ್ಯಾರಂದ್ರ ಭಾಷೆ ಕೇಳಿ ಬಾಳ ರೋಷ ತಾಳಿದ ತನ್ನ ಮನಸ್ಸಿನಲ್ಲಿ ಧೈರ್ಯ ಮಾಡಿ ತನ್ನ ಮನಸ್ಸಿನಲ್ಲಿ ಸಿಟ್ಟಿಗೆ ಏರಿ ಬವ ಕೊಟ್ಟ ಹುಕುಮ ಬಂದಾನ್ರಿ ಕೊತ್ವಾಲ ಸಿಟ್ಟಿಗೆ ಬಂದು ಬಂಧನ ಕೊತ್ವಾಲ ಸಿಟ್ಟಿಗೆ ಏರಿ ಪಟ್ಟ ಹುಕುಮ ಬಂದಾನ್ರಿ ಕೊತ್ತವಾಲ ಸಿಡಿಗೆ ಬಂದು ಹುಕುಮ ಪಟ್ಟನ ಬಂದಾನ ಕೊತ್ತವಾಲ ಆ ದಿವಸ ಬಿತ್ತ ಸ್ವಾಮಾರ ಆ ದಿವಸ ಬಿತ್ತು ಸ್ವಾಮಾರ ಭಜನೆ ತಯ್ಯಾರ ನೂರಾರು ಮಂದಿ ಸಾಧೂರ ನೂರಾರು ಮಂದಿ ಸಾಧೂರ ನೂರಾರು ಮಂದಿ ಸಾಧೂರ ಸರ್ಕಾರಿ ಮಂದಿ ನೋಡ್ಯಾರ ಸರ್ಕಾರಿ ಮಂದಿ ನೋಡ್ಯಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ಇದ್ದ ಪರಿಜನ ಕದ್ದು ಓಡುತ್ತಾರ ಸಿಗಬರದೆ ಅಂತ ಊರಿಗೆ ಕಾಳ ಏನು ಬಂತ ಕಾಳ ಏನು ಬಂತ ಊರಿಗೆ ಕಾಳ ಏನು ಬಂತ ಮಂಗಳವಾಡಿ ನಮ್ಮ ಪಟ್ಟಣದಲ್ಲಿ ಬಿದ್ದಾದ ಮದಿ ಬಂತ ಮಂಗಳವಾಡಿ ಎಂಬ ಪಟ್ಟಣದಲ್ಲಿ ಬಿದ್ದಾದ ಮದಿ ಬಂತ ನೋಡು ತಮ್ಮ ಹುಕುಂಕೆ ತಾವೇದ ರಾಜಾ ಬೋಲೆ ದಲ್ ಹಲೆ ಗರಿ ಬೋಲೆ ದಾಡಿ ನಿಶಿನ ಹಲೆ ಹೋಗಂದ ಮಂಗಳ ಬೇಡಕ್ ಹೋಗಿ ಆ ದಾಮಾಜಿ ಪಂತ ಕೈಯಾಗ ಕೋಡ ಕಾಲಾಗ ಬೇಡಿ ಹಾಕಿ ತಗೊಳ್ಬರಿ ತಮ್ಮ ಅಂದ ರಾಜಾ ಹುಕುಂ ಗುಳ್ಳಾಕೆ ರಾಜನ ಮಾತು ಕೇಳ್ಕೊಂಡು ಹೋಗ್ಬೇಕಾಗ ದಾಮಾಜಿ ಪಂತ ಕಾಲಾಗ ಬೇಡಿ ಕೊಡಿ ಹಾಕೊಂಡು ಅವನಿಗೆ ಜಾಮ್ ಖಾನಿ ತರ್ಬೇಕಂದ ಹುಕುಂಕೆ ತಾಬೇದಾರ್ ಹೋದ್ರು ದಾಮಾಜಿ ಪಂತಗ ಏನಪ್ಪ ಕೈಯಾಗ ಬೇಡಿ ಕಾಲಾಗ ಕೋಡ ಹಾಕಿದ್ರು ನಡಿ ಜಲ್ಮ ಅಂದ್ರು ಪೊಲೀಸ್ದವ್ರು ಪೊಲೀಸ್ದವ್ರು ತಕೊಂಡು ನಡೆದಾರ ಕೊಡ್ತಿ ಕಾರ್ ನಡೆಸಾರ ಮ್ಯಾಲಿಂದು ಹ್ಯಾಂಗಂತಾರ ಪಂಡರಿನಾಥನ ಭಕ್ತ ಬಿದ್ರು ದಾಮಾಜಿ ಪಂತರು ಮನುಷ್ಯನಾಗ ಏನಂತಾರ ಹರ ಹರ ಹರ ಹರ ಸಂಬ ಸದಾಶಿವ ಎಣಸಿ ಬಿಟ್ಟು ಬಾನ ಮರ್ತೆಗಳು ಎಂತ ಪುಣ್ಯವಾನ ಎಂತ ಪುಣ್ಯವಾನ ಮರ್ತೆಗ ಎಂತ ಪುಣ್ಯವಾನ ಮರ್ತೆಗ ಎಂತ ಪುಣ್ಯವಾನ ವಿಚಾನಾಗಿ ರೂಪ ತಾಳಿದ ಕೇವಲ ಭಗವಾನ ವಿಚಾನಾಗಿ ರೂಪ ತಾಳಿದ ಕೇವಲ ಭಗವಾನ ರೂಪಾಯಿ ಗುಣ ತಾವಗದು ಭಾಷೆಗೆ ಮೊದಲ ಮಾಡುತ್ತಾನ ರೂಪಾಯಿ ಮೊದಲ ಭಾಷೆಗೆ ಮಾಡುತ್ತಾನ ರೂಪಾಯಿ ಗುಣ ತಾವಗದು ಭಾಷೆಗೆ ಮೊದಲ ಮಾಡುತ್ತಾನ ಮಾಡುತ್ತೆ ಮೊದಲ ಭಾಷೆಗೆ ಮೊದಲ ಮಾಡುದಾನ ಇದ್ರ ಭಾಷೆ ಕೇಳಿದನು ಪೂರ ಎಲ್ಲಿಂದ ಬಂದೆ ನೀ ದ್ವಾರ ಎಲ್ಲಿಂದ ಬಂದೆ ನೀ ದ್ವಾರ ಎಲ್ಲಿಂದ ಬಂದೆ ನೀ ದ್ವಾರ ಹಿಂದೆ ಬಂದೆ ನೀ ದ್ವಾರ ದಾಮಾಜಿ ಪಂತ ಕಳ ವ್ಯಾರ ದಾಮಾಜಿ ಪಂತ ಕಳ ವ್ಯಾರ ವಿಜನಂತ ಕರಿತಾರ ವಿಜನಂತ ಕರಿತಾರ ವಿಜನಂತ ಕರಿತಾರ ವಿಜನಂತ ಕರಿತಾರ ಅವಾಗ ಪಂಡರಿನಾಥನ ಧನ ಹಚ್ಚಣ ಪಂಡರಿನಾಥ ಆತ್ಮ ಪರಾತ್ಮ ತಿಳಿದವನೇ ಪರಮಾತ್ಮ ಯಾರಿಗೆ ಗೊತ್ತಾಯ್ತದ ಅಂತರ ಸಾಕ್ಷಿದಾಗ ಭಗವಾನ ಗೊತ್ತಾಯ್ತು ಯಾರ ಆತ್ಮದಾಗ ಏನದ ಅಂಬಾದ್ ಈ ಮಾನವ ಜನ್ಮದಾಗ ಬೇಗದಿ ಎಚ್ಚರ ಆಗೋತನ್ಮ ಈ ಜನ್ಮ ಬರುವುದೇ ಒಮ್ಮ ಒಮ್ಮ ಹುಟ್ಟಿದೇವಂದ್ರ ಆ ಭಗವಂತನ ಧ್ಯಾನ ಮಾಡ್ಲತ್ತಾನ ಪರಮಾತ್ಮ ಧ್ಯಾನ ಪಂಡರಿನಾಥ ಅರು ಉಂಟಾಯ್ತು ಅರು ಉಂಟಾಗಿ ಕುಂಡ್ಯಾಗ ಲಂಗೋಟಿ ಮೈ ಮ್ಯಾಲ ಚಿಂದೋಟಿ ಹೆಗಲ ಮ್ಯಾಲ ಕೋರಿ ಕೈಯಾಗ ಬಡಗಿ ತಕೊಂಡು ಆ ಶಿಕೇಂದ್ರ ಭಾಷೆ ಬೀದರ್ದಾಗ ಬಂದು ಜ್ವಾರ ಅಂದ ನಮಸ್ಕಾರ ಅಂದ ನಮಸ್ಕಾರ ಅಪ್ಪ ನಮಸ್ಕಾರ ಹಲೋ ತಮ್ಮ ನೀ ಯಾವ ಊರವ ಯಾಕೆ ಬಂದಿದ್ದಿಲ್ಲಿ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರ ಮಂಗಳವೇಳ ಪಟ್ಟಣಮ್ಮದಲ್ಲಿ ಅವ್ರ ಮನ್ಯಾಗ ನೋಡ್ಬೇಕಂದ್ರ ನಾ ಕೆಲಸ ಮಾಡ್ತೀನಿ ಮಹಾರಾಜ ವಿಟ್ಯಾ ಅಲ್ವಾ ನಿನ್ನ ಹೆಸರು ನನ್ನ ಹೆಸರು ವಿಟ್ಯಾ ಮಹಾರಾಜ ಹಲೋ ತಮ್ಮ ವಿಟ್ಯಾ ಇದ್ರೆ ಬರೋಬರ ಆಯ್ತು ಅರೆ ಇಲ್ಲಿ ಯಾಕೆ ಬಂದಿದೀಯ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರು ಕೋಟಿ ಖಾಣಿ ಲೂಟ್ ಮಾಡಕ್ ಹಚ್ಚ ನೋಡ್ಬೇಕಂದ್ರ ಅವ್ರ ಪಡೆ ಪಾವಣೆ ಲೆಕ್ಕ ನಿಮ್ ಕುಳ್ಳಾಗ ಬಂದ ಭಾಷಾ ನಗು ಬಂತು ಕುಂಡ್ಯಾಗ ಲಂಗೊಟ್ಟಿದ ಮೈ ಮ್ಯಾಲ್ ಚಿಂದೊಟ್ಟಿದ ಹೆಗಲ ಮ್ಯಾಲ್ ಕೋರಿಯದ ನೋಡಿದ್ರ ಹುಚ್ಚನ ವೇಷ ಅದ ಇವಾಗ ಏನಾರ ರೊಕ್ಕ ಕೊಡ್ತಾನ ಅಂತ ಪ್ರಧಾನಿ ಏನಂತಾನೆ ಯಾಕೋ ಪ್ರಧಾನಿ ಹುಚ್ಚ ಬಂದ ಕಾಣಿಸ್ತದ ಕಚೇರಿ ಕೇಳಿದ್ರ ನುಗ್ಗಾಕೋತಮ್ಮ ಅಂದ ಏ ನುಗ್ಗಿ ಆಗತ್ತರ ಅಲ್ಲ ಕೇತರಲ್ಲ ಪ್ರಧಾನಿ ನುಗ್ಲಾಕುದ ಇದ್ರಂದ ಮುಂದೆ ತಲೆಯಾಗ ಚಿಟ್ಟಿ ಇತ್ತು ಚಿಟ್ಟಿ ಹಾರ ಹೊಡೆದ್ರು ದಿಲ್ಲಿದಾಗ ಹ್ಯಾಂಗ ರೊಕ್ಕ ತಯಾರಾಗ್ತಾವ ಒಂದ್ ಕಡೆ ರೊಕ್ಕ ಲಾಲು ಹಸರು ಎಲ್ಲ ಬೀಳತ್ತು ತಕೊಂಡ್ರಿ ತಮ್ಮ ಕಾರ್ಕೂನ್ ಮಂದಿ ನೀವು ಲೆಕ್ಕ ಮಾಡ್ಕೋ ನಿಮ್ ಕೋಟಿ ಖಾನ ರಕಮ್ ಏಟದ ಅಟ್ಟೆಲ್ಲ ಅಳ್ಕೊಳಿಲ್ಲ ಚಿಟ್ಟಿ ಬಿಟ್ಲಾಗದಲ್ಲ ಮುತ್ತು ಅವಳ ಜಾಗ ಬೆಳಿ ಬಂಗಾರ ರೂಪಾಯಿ ಪಾಕಿ ಡಿಗ್ಗಿ ಬಿದ್ದ ಜಾಗದ ಆ ಎಲ್ಲಾ ಮಂದಿ ಏನಂತಾರ ಮಹಾರಾಜ್ ಇದು ಕೋಟಿ ಖಾನದಾಗ ಇದು ಚಿಟ್ಟಿ ಬರ್ದ್ ಕೊಡ್ರಿ ದಾಮಾಜಿ ಪಂತ ನೋಡ್ಬೇಕಂದ್ರ ರಕಮ್ ಮುಡ್ತು ಅಂತ ಹೇಳಿ ಮುಡ್ತ ಅವಾಗ ಪರಮೇಶ್ವರ್ ಇವ್ರಿಗೆ ಏನಂತಾರ, ರಾಜ ಇವ್ರಿಗೆ ಪತ್ರ ಬರ್ಕೊಡ್ತಾರ, ದಾಮಾಜಿ ಪಂತನ ಮನೆಯ ವಿಟ್ಯಾ ಅಂಬ ಕೆಲಸ ಮಾಡವ ಬಂದು ರಕಮ ಕೊಟ್ಟು ಹೋದ, ದಾಮಾಜಿ ಪಂತ್ ಕೋಟಿ ಕಾಲ ಲೂಟ್ ಮಾಡಿದ್ವು ಅಂತೇಳಿ ರಸೀದ್ ಕೊಟ್ಟರು. ಆ ರಸೀದ್ ತಕೊಂಡು ಗುಪ್ತ ಆಗಿ ಪರಮೇಶ್ವರಿ ಎಂದು ಕೈಲಾಸ ಕಮಂಟು ಹೋಗ್ಯಾರ ದೇವ. ಅಕಾಡೇನಾಗ್ಯಾರ ದಾಮಾಜಿ ಪಂತ್ ಬೇಡಿ ಹಾಕೊಂಡು ಆ ಕಚೇರಿ ಎದುರು ತಂದ್ರು. ರಾಜ ಹಿಂಗೆ ನೋಡ್ದ ಕಣ್ಣಿಲಿ, ಏನಂತಾರ ಈಗ ಅವನ ಮನೆ ಮನುಷ್ಯ ಬಂದು ರಕಮ ಕೊಟ್ಟು ಹೋದ, ಎಲ್ಲೋ ಪ್ರಧಾನಿ ಆ ದಾಮಾಜಿ ಪಂತ್ ಬೇಡಿ ಕಡಿರೋ ತಮ್ಮ ಅಂದ. ದಾಮಾಜಿ ಪಂತನ ಬೇಡಿ ಕಡಿಯಲ್ಲ ಕೆತ್ತಡಾಲಾದಾಗ ದಾಮಾಜಿ ಪಂತನ ಬೇಡಿ ಕಡ್ದ ಮಹಾರಾಜ್ ಈಜ ನೋಡ್ಬೇಕಂದ್ರ ನನ್ನ ಕೈದಾಗ ಬೇಡಿ ಕಡಿ ಹಾಕೊಂಡು ನನ್ನ ಊರಾಗೆಲ್ಲ ತಿರ್ಸ್ಕೊಂಡು ಮೆರೆಸ್ಕೊಂಡು ಬಂದ್ರಿ, ಈಗ ನೋಡ್ಬೇಕಂದ್ರ ಈಗ ಬಂದಿದ ಮೇಲೆ ಬೇಡಿ ಕಡಿಲ್ಲ ತಿರ್ ನನ್ನ ರಕಮ ನೀವು ಕೋಟಿ ಖಾನಿ ಲೂಟಿ ಮಾಡಿದೇನಾಯ್ತಲ್ಲ. ಯಾರೋ ತಮ್ಮ ಹೇಳ್ತಾ ಕೇಳ ದಾಮಾಜಿ ಪಂತ, ನೀನು ಮನಿದಾಗ ಯಾವ ಕೆಲಸ ಮಾಡವ ಇಟ್ಟೆ ಅಂಬ ಹೀಗೆ ಬಂದಿದ, ಬಂದು ರಕಮ ಕೊಟ್ಟು ರಸೀದ ತಕೊಂಡು ಹೋದ, ಅದ್ರ ಸಲಿ ಆಗ ಬೇಡಿ ಕಡ್ದ ತಮ್ಮ. ನನ್ನ ಮನ್ಯಾಗ ನೋಡ್ಬೇಕಂದ್ರೆ ದಾಮಾಜಿ ಪಂತನ ಮನ್ಯಾಗ ಏನಂತಾರ, ನನ್ನ ಮನೆಯಾಗ ಎಲ್ಲಪ್ಪ ಹೆಂಡ್ರಿಲ್ಲ ಮಕ್ಕಳಿಲ್ಲ ಯಾರು ಇಲ್ಲ, ನನಗ ಪತಿಯ ಪರದೇಶಿ ಇದ್ದೀನಿ, ನನ್ನ ಸಲ್ಯಾಕ ಬಂದ್ರ ಪಂಡರಾಪುರದ ಪಂಡರಿನಾಥ್ ಬಂದಿರ್ಬೇಕು ಅಂದ. ಹೌದು ಅರೆ ಪಂಡರಪ್ಪ ಪಂಡರಿನಾಥ್ ನಿನ್ನ ಬಲ ಬರ್ತಾ ಅಂದ್ರೆ ಮನುಷ್ಯ ಈ ಕಲಿಯು ಕಲಿಯೋಗದ ಎಲ್ಲ ಅಂದ. ಈ ಕಲಿಯೋಗ ಹೆಂಗದ ಅಂದ್ರೆ ಈಗಿನ ಈ ಜನ ಹೆಚ್ಚಿನ ಶಾಣೆ ತರ ಬುದ್ಧಿಯ ತೋಲ ಶತ ಕೋಟಿ ಕರ್ಮ ಮಾಡುತ್ತಾರ ಅಂದೋದಿಲ್ಲ, ಶಿವನೆಂಬ ಶಬ್ದ ಇವರ ಬಾಯಿಗೆ ಬರೋದಿಲ್ಲ. ಇವ್ರ ತಕ್ಕ ಬಿಟ್ಟನಪ್ಪ ಮರಜಿ ಮನೆ ಆಗಿಲ್ಲ ಪೂಜೆ ಕುಳಿಗೆ ಏ ಜೀತಿ ಮಾಡೇನಲ್ಲ, ನೋಡ್ಕೊರಿ ಟೀಕಾ ಮಾಡ್ಕೊರಿ ತೂಕ ಕಾಯವ ಪೂರ ತನ್ನ ಭಕ್ತಿ ತನ್ನ ಅಂತ್ಯಕ ಯಾರ ಭಕ್ತಿ ಅವ್ರ ಹತ್ಯಕದ ತಮ್ಮ. ಎಲ್ಲೋ ಅಂದ ಆ ಬಂದ ಪಂಡರಿನಾಥ ಇನ್ನೊಮ್ಮೆ ತೋರಿಸಿ ಚಲೋ ಅದ ಮಾತ್ರ ನಿನ್ನ ಬೇಡಿ ತಯಾರದ ಅಂದ. ಮಹಾರಾಜ ನೋಡ್ಬೇಕಂದ್ರ ದಾಮಾಜಿ ಪಂತ್ರ ಏನಂತಾರ ಜಾಗದ ನಾನು ಮನುಷ್ಯನ ನೋಡ್ಬೇಕಂದ್ರೆ ಹೆಂಗದ ಕೇಳು, ಇರು ಹೋಗ್ಲಾಕ ಬಿ ಸಂದಿಲ್ಲ ಹೋದ್ರ ಆನೆ ಗುಡ್ಡ ಎಲ್ಲ ಹೋಯ್ತು ತಮ್ಮ. ಏನ್ ಕರೆಯದ ಸುಳ್ಳದ ಅದ ನಡಿ ಅಂದ ರಾಜ ಪ್ರಜಾ ಎಲ್ಲ ಚಂದ್ರಭಾಗ್ಯದಾಗ ಹೋಗಿ ನಿಂತಾರ. ಆ ಚಂದ್ರಭಾಗ್ಯದಾಗ ನಿಂತು ಆ ಪಂಡರಿನಾಥ ಏನಂತಾರ, ಏಕಾಂತ ದರ್ಶನ ಕೊಟ್ಟಿ ವಿಠೋಬಾ ಲೋಕಾಂತ ಕೂಡು ಅಮ್ಮ ಪಾಂಡುರಂಗ ಲೋಕಾಂತ ಕೂಡು ಅಮ್ಮ ಪಾಂಡುರಂಗ ಲೋಕಾಂತ ಕೂಡು ಅಮ್ಮ ಪಾಂಡುರಂಗ ಲೋಕಾಂತ ಕೂಡು ಅಮ್ಮ ಸಂತಸ ಕೋಮನಿ ನೀರ ಕೊಟ್ಟಿದೆ ಸಂತಸ ಕೋಮನಿ ನೀರ ಕೊಟ್ಟಿದೆ ಲೋಕ ಮೋಕನ ಅಕಳ ಕೈದಮ್ಮ ಪಾಂಡುರಂಗ ಅಕಳ ಕೈದಮ್ಮ ಹೇ ಪರಮೇಶ್ವರ ಏಕಾಂತ ದರ್ಶನ ಕೊಟ್ಟಿ ಬಿಟ್ಟು ಬಾ ಲೋಕಾಂತ ಕೊಡು ಅಮ್ಮ ಜನ ರಾಜ ಪ್ರಜಾ ಎಲ್ಲ ಬಂದರ ಎಲ್ಲರ ದರ್ಶನ ಕೊಡುಯಪ್ಪ ಅಂದ. ದರ್ಶನ ಕೊಡುವಪ್ಪ ಅಂದಾಗೆ ದಾಮಾಜಿ ಪಂತರ ಮನುಷ್ಯನ ನೋಡ್ಬೇಕಂದ್ರೆ ವಿಠಲ ವಿಠಲ ಅನ್ಕೊಂತ ಜಾಗದ ಸಾಕ್ಷಾತ್ ರೂಪ ಪಂಡರಿನಾಥ ಸಾಕ್ಷ್ಯ ರೂಪ ದಾಮಾಜಿ ಪಂತ ಇದು ಪಂಡನಿ ರಥದ ರೂಪ ಆಯ್ತು. ನಾನು ಬೀದರ್ ಕೊಟ್ಟಿಲ್ಲ ನನ್ನ ದರ್ಬಾರ್ದಾಗ ಯಾವ ಮನುಷ್ಯ ಬಂದಿದ ಗುಂಡ್ಯಾಗ ಲಂಗೋಟಿ ಮೈ ಮ್ಯಾಲ ಚಿಂದೋಟಿ ಹೆಗಲ ಮ್ಯಾಲ ಕೋರಿ ಕೈಯಾಗ ಬಡಗಿ ಆ ರೂಪ ತೋರಿಸುತ್ತಮ್ಮ ನನಗ ಅಂದ. ಆ ರೂಪ ತೋರಿಸಲಾಗೆ ಅಂತ ದಾಮಾಜಿ ಪಂತ ನಾನು ಮನುಷ್ಯನಾಗ ದೇವ್ರಿ ನೆನಸ್ಲತ್ತಿದ ನೋಡ್ಬೇಕಂದ್ರ ಆ ರೂಪ ತಗೊಂಡು ಹೋಗ್ಯಾರ ಮಹಾರಾಜ ದರ್ಬಾರ್ದ ಹೋಗಿ ನನ್ನ ನೋಡ್ಬೇಕಂದ್ರ ಸಾಲ ಅಂಬ ತೀರಿಸ ಬಂದ ಇಟ್ಟು ವಿಟ್ಟಲ ವಿಟ್ಟಲ ಅನ್ಕೋತ ಪಂಡರಿನಾಥ್ ಮಹಾರಾಜ ನೆನಸ್ಲತ್ತಾರ ಆ ಜಾಗದಾಗ. ಅವಾಗ ಪಂಡರಿನಾಥ ಗರು ಉಂಟಾಯ್ತು ರೂಪ ತೆಗೆದ್ರು ಏನಪ್ಪ ಹ್ಯಾಂಗ ಬೀದರ ಪಾಟಿಗೆ ಬಂದಿರು ಆ ಪ್ರಕಾರ ರೂಪ ಛಗ್ಗಂತ ತೋರಿಸಿದ್ರು. ಧನ್ಯ ಧನ್ಯ ರಾಮಾಜಿ ಪಂತ ಇಂಥ ಕಲಿಯೋಗದ ನೀವು ಕರೀತಾಲಿ ಮಾನವಾಗಿ ಪರಮೇಶ್ವರನ ಭೇಟಿ ಮಾಡಿಸಿದೆ ಅಂದ್ರ ನೀ ಏನ ಸಾಮಾನ್ಯ ಮನುಷ್ಯ ಅಲ್ಲ, ನೀವು ಅಂದ್ರ ಬಹಳ ಒಂದು ಮಹಾನ ಸತ್ಪುರುಷದಂತಿ ರಾಜ ಪ್ರಜಾ ಎಲ್ಲ ಸಾಷ್ಟಾಗ ನಮಸ್ಕಾರ ಹಾಕ್ಯಾರ ಸಾಷ್ಟಾಗ ನಮಸ್ಕಾರ ಹಾಕಿ ಏನಂತಾರ ಏನ್ ಕೇಳ್ತಿ ಕೇಳು ರಾಮಾಜಿ ಪಂತ ಅಂದ. ಏನ್ ಕೇಳ್ತಿ ಕೇಳು ಬೇಡ ಬಳ್ಳಿ ಬೇಡ ಬಂಗಾರ ಬೇಡ ನನಗ ರಾಜೋಟಿಗೆ ಬೇಡ ಏನು ಬೇಡ ನಿನ್ನ ನಾಮ ಸ್ಮರಣಿ ಏನದ ನನ್ನ ಮುಖದಾಗ ಸದಾ ಇರ್ಲಿ ಮತ್ತೆ ಪಂಡ್ರಾಪುರದಾಗ ಏನಂದ್ರೆ ನಿನ್ನ ಚರಣದಾಗ ನನಗೆ ಇಷ್ಟು ಜಾಗ ಕೊಡ್ರಿಯಪ್ಪ ಅಂತ. ಯಾಕಾರ ಮಹಾರಾಜನ ಯಾಗ ಕೊಡ್ತಾ ಅಂದ್ರೆ ಆ ಪಂಡರಿನಾಥ್ ಮಹಾರಾಜ ನೋಡ್ಬೇಕಂದ್ರ ವಿಠಲದ ಪಾದ ಏನದ ಪಂಡ್ರಾಪುರದಾಗ ಪೈಲೆ ಪೂಜೆ ಪಂಡರಿನಾಥ್ ಬಿಟ್ಟು ದಾಮಾಜಿ ಪಂತಗಾಗ್ತದ ಪೈಲೆ ಪೂಜೆ ಎರಡನೇ ಪೂಜೆ ಏನಂದ್ರ ದಾಮಾಜಿ ಪಂತಗಾಗ್ತದ ಸಾಧು ಆಗದು ಸುಮ್ಮನಿಲ್ಲ ಸಾಧನ ಮಾಡಿ ನೋಡಿಲ್ಲ ನೀವು ಅಂತೀರಿ ಎಲ್ಲ ಈ ಮಾರ್ಗ ಏನದ ಸಾಧು ಸಂತರ ಮಾರ್ಗ ಏನದ ಬಹಳ ದೊಡ್ಡದದ. ಅದಕ್ಕ ಕಲಿ ಯೋಗದಾಗನು ಪವಾಡ ಪುರುಷರಾಗಿ ದಾಮಾಜಿ ಸಂತ ಪಂಡರಾಪುರದಿಂದ ಬಂದು ಪಂಡರಿನಾಥಕ್ಕೆ ತೋರಿಸಿದ್ರು. ರಾಜ ಪ್ರಜಾ ಎಲ್ಲ ಆನಂದ ಆಗ್ಯದ, ಆನಂದ ಆಗಿ ಏನಂತಾರ, ಓ ಗರಿ ನಡಿ ರವ್ವ ತುಳಜಾಪುರ ತಾಯಿ ಜಗದಾಂಬನ ಸೇವ ಮಾಡದಕ, ಓ ಗರಿ ನಡಿ ರವ್ವ ತುಳಜಾಪುರ ತಾಯಿ ಜಗದಾಂಬನ ಸೇವ ಮಾಡೋದಕ. ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗವದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗವದಕ. ಬರ್ಸಿ ಹೋಗಾಮಿ ಐದ ದಿನ ಕ ತಾಯಿ ಜಗದಾಂಬನ ಸೇವಾ ಮಾಡದಕ್ಕೀರವ್ವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ ಕಾಸಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ, ಕಾಸಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ, ಕಾಸಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ, ಕಾಸಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ. ಮುರಯಾಳಿ ನಿಮ್ಮ ಪೂಜೆ, ಮುರಯಾಳಿ ನಿಮ್ಮ ಪೂಜೆ ಸುರಿಯ ಹೊಂಟದ ಕ ತಾಯಿ ಜಗದಾಂಬನ ಸೇವಾ ಮಾಡದಕ, ಹರಿ ನಡಿರುವ ತುಳಜಾಪುರಗ ತಾಯಿ ಜಗದಾಂಬನ ಸೇವಾ ಮಾಡೋದಕ. ಓತುತೆ ಬಾಳೆ ಹಣ್ಣ ಉಳಿಯ ತುಂಬಾದಕ, ಓತುತೆ ಬಾಳೆ ಹಣ್ಣ ಉಳಿಯ ತುಂಬಾದಕ, ಕಾಂತಕಿ ಕರಪರ ದೀಪ ಕಾಂತಕಿ ಕರ್ಪುರ ದೀಪ ಅಂಬನ ಬೆಳಕ ತಾಯಿ ಜಗದಾಂಬನ ಸೇವಾ ಮಾಡದಕ. ಉಗಾರಿ ನಡಿರುವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ, ಕಪ್ಪು ಬಾಳೆ ತೆಂಗಿನ ಮರವು ದೇವಿ ಕೊಂದಾಳಕ, ಕಪ್ಪು ಬಾಳೆ ತೆಂಗಿನ ಮರವು ದೇವಿ ಕೊಂದಾಳಕ, ಕಪ್ಪು ಬಾಳೆ ತೆಂಗಿನ ಮರವು ದೇವಿ ಕೊಂದಾಳಕ, ಕಪ್ಪು ಬಾಳೆ ತೆಂಗಿನ ಮರವು ದೇವಿ ಕೊಂದಾಳಕ. ತಡ ನಿದೆ ಬಾ ತಾಯಿ ಭಕ್ತರ ಮನೆಗ ತಾಯಿ ಜಗದಾಂಬನ ಸೇವಾ ಮಾಡಕ, ಹೋಗಾರಿ ನಡಿರುವ ತುಳಜಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ. ಗಡಿಗಡಿ ನವ ತೂದ ತುಳಜಾಪುರ ತು ತಾಯಿ ಗೊಂದಲ ಆಲ್ಯಾವೆ, ತುಳಜಾಪುರ ತು ತಾಯಿ ಗೊಂದಲ ಆಲ್ಯಾವೆ, ತುಳಜಾಪುರ ತು ತಾಯಿ ಗೊಂದಲ ಆಲ್ಯಾವೆ, ಭಕ್ತ ಚಾರಿ ಗೊಂದಲ ಆಲ್ಯಾವೆ, ಗುಳೆ ಭಕ್ತ ಚಾರಿ ಗೊಂದಲ ಆಲ್ಯಾವೆ, ಗುಳ ಭಕ್ತ ಚಾರಿ ಗೊಂದಲ ಆಲ್ಯಾವೆ, ಗುಳ ಭಕ್ತ ಚಾರಿ ಗೊಂದಲ ಆಲ್ಯಾವೆ, ಗುಡಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ, ಗುಡಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ, ಮಾರೆ ಗೊಂದಲ ಆಲ್ಯಾವೆ, ಗುಡಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ, ಕಾಶಿ ವಿಶ್ವನ ಸಾರೆ ಗೊಂದಲ ಆಲ್ಯಾವೆ, ವಿಶ್ವನ ಸಾರೆ ಗೊಂದಲ ಆಲ್ಯಾವೆ, ವಿಶ್ವನ ಸಾರೆ ಗೊಂದಲ ಆಲ್ಯಾವೆ, ವಿಶ್ವನ ಸಾರೆ ಗೊಂದಲ ಆಲ್ಯಾವೆ, ಶಂಭು ಮಹಾದೇವ ಹರೆ ಗೊಂದಲ ಆಲ್ಯಾವೆ, ಶಂಭು ಮಹಾದೇವ ಹರೆ ಗೊಂದಲ ಆಲ್ಯಾವೆ, ಶಂಭು ಮಹಾದೇವ ಹರೆ ಗೊಂದಲ ಆಲ್ಯಾವೆ, ಶಂಭು ಮಹಾದೇವ ಹರೆ ಗೊಂದಲ ಆಲ್ಯಾವೆ, ಶಿವ ಪಾರ್ವತಿ ಹರೆ ಗೊಂದಲ ಆಲ್ಯಾವೆ, ಶಿವ ಪಾರ್ವತಿ ಹರೆ ಗೊಂದಲ ಆಲ್ಯಾವೆ, ಶಿವ ಪಾರ್ವತಿ ಹರೆ ಗೊಂದಲ ಆಲ್ಯಾವೆ, ಶಿವ ಪಾರ್ವತಿ ಹರೆ ಗೊಂದಲ ಆಲ್ಯಾವೆ, ಅಶಭಕ್ತಚಾರಿ ಗೊಂದಲ ಆಲ್ಯಾವೆ, ಅಶಭಕ್ತಚಾರಿ ಗೊಂದಲ ಆಲ್ಯಾವೆ, ಅಶಭಕ್ತಚಾರಿ ಗೊಂದಲ ಆಲ್ಯಾವೆ, ಅಶಭಕ್ತಚಾರಿ ಗೊಂದಲ ಆಲ್ಯಾವೆ, ಐ ರಾಧಾ ಭವಾನಿ ಮಾತಾ ಕೀ ಜಯ, ದೇವಿ ನಿನ್ನ ಬಾಲ ಅಸುದಿನೆ ಗುಡಿಸೆಯನ್ನಗೆ ಹಾಲ, ದೇವಿ ನಿನ್ನ ಬಾಲ ಅಸುದಿನ ಗುಡಿಸೆಯನ್ನಗೆ ಹಾಲ, ದೇವಿ ನಿನ್ನ ಬಾಲ ಆದಿ ದೇವಿ ಪತಿಗೆ ಸತಿ ಆದಿ ಶಿಶವಿಗೆ ಸಲುವಾಗಿ ತಾಯಿ ನಾದಿ ಪತಿಗೆ ಸತಿ ನಾದಿ ಮತಿನ ಮನು ಜರ್ಗಿ ಮೃತ್ಯು ಈ ತನಕ ಗೊಂದಲಿಗರ ಕಥೆ ದಾಮಜಿ ಪಂಥ ಕಥೆಯನ್ನ ಕೇಳಿದ್ರಿ. ನಡೆಸಿಕೊಟ್ಟವರು ಸಿದ್ದರಾಮ್ ವಾಗ್ಮೋರೆ ಮತ್ತು ಸಂಗಡಿಗರು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಅಭಿಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಕಿರು ರೂಪಕ ತೊಗರಿ ಕಟಗಿ ಸುಡಬ್ಯಾಡೋ ಅಣ್ಣ ಸುಡಬ್ಯಾಡೋ ಕೇಳಿ ಕಿರು ರೂಪಕ ತೊಗರಿ ಕಟಗಿ ಸುಡಬ್ಯಾಡೋ ಅಣ್ಣ ಸುಡಬ್ಯಾಡೋ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ತೊಗರಿ ಖಟಗಿ ಸುಡು. ತೊಗರಿ ಖಟಗಿ ಸುಡಬ್ಯಾಡೋ ತೊಗರಿಯೇ ನಮ್ಮ ಸಂತೋಷವು ತೊಗರಿಯಿಂದಲೇ ಅಸಮಾಧಾನವು ತೊಗರಿಯೇ ನಮ್ಮ ಸಂತೋಷವು ತೊಗರಿಯಿಂದಲೇ ಅಸಮಾಧಾನವು ತೊಗರಿಯೇ ನಮ್ಮ ಆಸೆಯು ತೊಗರಿಯಿಂದಲೇ ನಮಗೆ ಗಂಗಿ. ಏ ಗಂಗಿ, ಮನ್ಯಾಗ ಇದ್ದಿದ್ಯಾ ಇಲ್ಲ? ಎಲ್ಲಿ ಹೋದ್ಲಪ್ಪ ಆಯ್ಕೆ? ಹೊಲದಾಗ ದುಡಿದು ದುಡಿದು ಹೈರಾಣಾಗ ಮನಿ ಬಂದ್ರ ಒಂದ್ ಚರಿಗೆ ನೀರ್ ಕೊಡಕ್ ಆಗಂಗಿಲ್ಲ ಹೆಂಗ್ಸಿಗೆ. ಏ ಗಂಗಿ, ನಾ ಕರ್ಯಾಕತ್ತಿದ್ದು ಕೇಳವಲ್ತನ? ಯಾಕ ಕಿವಿ ಕಿವಿಡಾದು ಮಾತು ಬಿದ್ದಾವನ? ಅಯ್ಯ, ಯಾಕ ಆಟ ಸಿಟ್ಟಿಗೆ ಬರ್ತಿದಿ? ನನಗೇನು ಮಾತನು ಬಿದ್ದಿಲ್ಲ, ಕಿವಿನೂ ಕಿವಿಡಾಗಿಲ್ಲ. ಅಲ್ಲ, ನಾ ಬಂದು ಒಂದ್ ಘಂಟೆ ಆಗ್ಲಕತ್ತು. ಗಂಡ ಹೊಲದಲ್ಲಿಂದ ಬಂದ ಮ್ಯಾಕ ಕುಡ್ಯಾಕ ನೀರ್ ಕೊಡಬೇಕು, ಒಂದ್ ಕಪ್ ಚಾ ಮಾಡಿ ಕೊಡಬೇಕು ಅಂತ ತಿಳಿಯಂಗಿಲ್ಲ. ಆರಾಮ ಮನ್ಯಾಗ ಕುಂದಿರ್ತಿದಿ, ನಿನಗ ಹೆಂಗ್ ಗೊತ್ತಾಗ್ತದ? ಹೊಲದಾಗ ಎತ್ತು ದುಡಿಯೋ ಹಂಗ ದುಡಿಲಿಕ್ ಹಚ್ಚದ್ರ ತಿಳಿತದ. ಅಲ್ಲ, ನಾ ಬರೋ ಹೊತ್ತು ನೋಡಿನ ಎಲ್ಲರಿ ಹೋಗಿ ಕುಂದಿರ್ತಿದಲ್ಲ. ಅಲ್ಲ ಹಿರಿಯ, ಹೊರದ್ಲಿಂದ ಬರುತ್ತಲೇ ಹಿಂಗ್ಯಾಕ ಒದ್ರಾಕತ್ತಿದಿ? ಏನಾಗೈತ್ ನಿನಗಿವತ್ತ? ಸರಿ ತೆಗ್ಯಾಕ ಮಂದಿ ಬರ್ಲಿಲ್ಲೇನು? ಏನ ಎತ್ತುಗಳು ಸತಾಯಿಸಿದ್ವ? ಹಿಂಗ್ಯಾಕ ಸುಮ್ಸುಮ್ಕ ಒಮ್ಮಕ್ಕಲೆ ಸಿಟ್ಟಿಗೆ ಬರಾಕತ್ತಿದೆ ಅಂತೀನಿ? ಸುಮ್ಸುಮ್ಕ ಸಿಟ್ಟಿಗೆ ಬರಾಕ ನಾನೇನು ಹುಚ್ಚನಾಯಿ ಕಡದೈತನ? ಅಯ್ಯ, ಹುಚ್ಚನಾಯಿ ಕಡದದ ಅಂತ ನಾ ಹೇಳಿದ್ನೇನು? ಹಿಂಗ್ಯಾಕ ಮಾತು ಮಾತಿಗೆ ಸಿಟ್ಟಿಗೆ ಬರ್ತಿ? ಏನಾಗೈತಂತ ಹೇಳರ ಹೇಳಲ್ಲ. ಕೇಳಿ ನೀ ಏನ್ ಮಾಡಾಕಿ? ನಿನಗೇನ್ ತಿಳಿತದ ಹೊಲದ ಕೆಲಸದಾಗ? ನಂದ ನನಗಾಗ್ಯದ ಸುಮ್ಕೊಂದ್ರು. ಹೊಲದ ಕೆಲಸದಾಗ ನನಗೇನು ತಿಳಂಗಿಲ್ಲ ಅಂತನ ತಿಳ್ಕೊ. ಆದ್ರ ಏನಾಗ್ಯದ ಅಂತ ಹೇಳಿದ್ರ ತಿಳ್ಕೊಳ್ಳದಾಟು ದಾಡ್ಡಲ್ಲ ಬಿಡು. ಕಂಡಾಪಟ್ಟಿ ಶಾಣೆ ಇದ್ದಿ, ಸುಮ್ಕೊಂಡ್ರು. ಅಯ್ಯಯ್ಯ ಸುಮ್ಕುಂದ್ರಂತ ಬಾಯಿ ಮುಚ್ಚಿಸಿದ್ರ ಹೆಂಗ? ಏನಾಗ್ಯದಂತ ಹೇಳಿದ್ರ ನಿಂದೇನ್ ಗಂಟ ಹೋಗ್ಕೋತ? ಗಂಟ ಗಂಟೆಲ್ಲಿಂದ ಬರ್ತದ? ಹಿಂಗ ವರ್ಷದಿಂದ ವರ್ಷ ಬೆಳಿ ಕಡಿಮೆ ಹಾಕೋತ್ ಹೋದ್ರ. ಇವತ್ತ ತೊಗರಿ ರಾಶಿ ಸೂರ್ಪಾನ್ ರಾಶಿ ಮಾಡಿದೆ, ಬೆಳಿ ಆಟಕಾಟ ಬಂತು. ಹೋಗ್ಲಿ ಬಿಡು, ಭೂಮಿ ತಾಯಿ ನಮಗೆ ಏಟು ಕೊಡಬೇಕಂತ ಮನಸ್ಸು ಮಾಡಿರ್ತಾಳೋ ಆಟೆ ಕೊಡ್ತಾಳ ಬಿಡು. ಅದಕ್ಕೆ ಯಾಕೆ ಈಟ ಮನಸ್ಸು ಬೇಸರ ಮಾಡ್ಕೋತಿ? ಹೇಳ ಹೇಳ, ಕೈಗೆ ನೀರ್ ಹಾಕ್ತೀನಿ, ಕೈ ತೊಳ್ಕೊಂಡು ಉಣ್ಣಾಕತ್ತಿ, ಗಂಗಾಳ ಹಸ್ತೀನಿ ಹೇಳ. ಅಲ್ಲ ಹಿರಿಯ, ಅದ್ಯಾಕ ನಿನ್ ಕೈ ಈಟ ಹೋಗಿ ತಿಂದವ? ಏನ್ ಮಾಡಿ ಬಂದಿ ಹೊಲದಾಗ? ಅದೇ ಹೇಳದ್ನಲ್ಲ ರಾಶಿ ಮಾಡದೆ ಅಂತ. ಹಂಗ ತೊಗರಿ ಕಟ್ಟಿಗೆ ಮತ್ ಸೂರ್ಪಾನ್ ಕಟ್ಟಿಗೆ ಇದ್ವಲ್ಲ, ಎಲ್ಲಾ ಗ್ವಾಳೆ ಹಾಕಿ ಉರಿ ಹಚ್ಚಿ ಸುಟ್ಟು ಬಂದಿ ನೋಡು. ಅಯ್ಯ ಹಿರಿಯ, ಒಂದ್ ಮಾತು ಹೇಳಿ. ಏನು? ನಮ್ ಊರಾಗ ನಮ್ಮಪ್ಪ ಇಂಥ ಕಟ್ಟಿಗೆ ಗ್ವಾಳ ಹಾಕಿ ಸುಡ್ತಿದ್ದಿಲ್ಲ ನೋಡ. ದನಗಳ ಹೆಂಡಿ ಜೋಡಿ ತಿಪ್ಪ್ಯಾಗ ಹಾಕಿ ಗೊಬ್ಬರ ಮಾಡ್ತಿದ್ದ. ವರ್ಷ ವರ್ಷ ಗೊಬ್ಬರ ಹೊಲಕ್ಕೆ ತುಂಬಿ ಹಾಕ್ತಿದ್ದ ನೋಡ. ನೀನು ಶಾಣೆ ಹಾಕಿ? ನಿಮ್ಮಪ್ಪ ನಿನಗಿಂತ ಶಾಣೆ? ಕಟ್ಟಿಗಿಲಿಂದ ಗೊಬ್ಬರ ಆಗ್ತೈತೇನ ಹುಚ್ಚಿ? ನಿಮ್ಮಪ್ಪ ಬಾಳ ಶಾಣೆ, ಪಂಡಿತ್, ದೀಡ್ ಪಂಡಿತ. ಅಲ್ಲ ಹಿರಿಯ, ನೀ ಹಿಂಗ ಅಳಕದ ಮಾತಾಡ್ಬೇಡ ಬಿಡ. ಮತ್ತೆ ಹಂಗ ಆಡ್ಬೇಕು? ಖರೇನೇ, ಕಟ್ಟಿಗಿಲಿಂದ ಗೊಬ್ಬರ ಮಾಡಿ ಹೊಲಕ್ ಹಾಕ್ತಿದ್ದ. ಅದ್ರಲಿಂದ ಭೂಮಿ ಮೆದು ಆಗ್ತದ, ಮತ್ತ ಮಳಿ ನೀರ ಹಿಡ್ಕೊತೈತಿ ಅಂತ ಹೇಳಿ ಹೊಲಕ್ಕ ಬರೀ ತಿಪ್ಪಿ ಗೊಬ್ಬರ ಹಾಕ್ತಿದ್ದ. ವರ್ಷದಿಂದ ವರ್ಷಕ್ಕ ಇಳುವರಿ ಹೆಚ್ಚಿಗೆ ಬರ್ತಾಯಿತ್ತು. ಅಲ್ಲ ಗಂಗಿ, ಸರ್ಕಾರಿ ಗೊಬ್ಬರ ಹಾಕಿದ್ರ ಬೆಳಿ ಬರವಾಲ್ತು. ಇನ್ನ ಈ ಹೌದು ಹಿರಿಯ, ನಾ ಮಜಾಕ್ ಮಾಡಕತ್ತಿಲ್ಲ. ಈ ಸರ್ಕಾರಿ ಗೊಬ್ಬರ ಹಾಕಿದ್ರ ವರ್ಷದಿಂದ ವರ್ಷಕ್ಕ ಭೂಮಿ ಕಸು ಕಳ್ಕೊತೈತಿ ಅಂತಿದ್ದ ನಮ್ಮಪ್ಪ. ಹೌದಾ? ನೀನ ನೋಡಿಯಲ್ಲ ಈಟಾ ಭೂಮ್ಯಾಗ ಏಟ್ ಬೆಳಿ ಬೆಳಿದಾನಂತ. ಗಂಗಿ, ನಿನ್ನ ಮಾತು ಖರೆ ಅನಸ್ತದ ನೋಡು. ಯಾಕಂದ್ರ ನಮ್ಮಪ್ಪ ಒಕ್ಕಲ್ತನ ಮಾಡ ಮುಂದ ಅವ ಈ ಸರ್ಕಾರಿ ಗೊಬ್ಬರ ಹಾಕ್ತಿದ್ದಿಲ್ಲ. ಹೌದಿಲ್ಲ, ತಿಪ್ಪಿ ಗೊಬ್ಬರ ಮಾತ್ರ ಹಾಕ್ತಿದ್ದ ಅನಸ್ತದ ನನಗ. ಅವಾಗ ಹೊನ್ನ ಬಿತ್ತಿದ್ರ ಹೊನ್ನ ಬೆಳಿಬಹುದು ಅಂತಿದ್ದಪ್ಪ. ಅಂದಂಗ ಗಂಗಿ, ನೀನು ಜರಾ ಜರಾ ಶಾಣೆಕಿ ಆದಂಗ ಕಾಣಿಸ್ತದ ಬಿಡು. ಬಾಳ ಹೊಗಳ್ಬೇಡ ಬಿಡು, ನನಗ ನಾಚಿಕ್ ಬರ್ತೇನೆ. ಗಂಗಿ, ನಿನ್ನ ಮಾರಿ ಇಟ್ಟು ಜಲ್ದಿ ಅದ್ಯಾಟ್ ಕೆಂಪಗಾಗಿ ಮುಂಚಾಕತ್ತದ ಅಂತೀನಿ. ಅಯ್ಯ ಬಿಡು ಬಿಡು, ಸಾಕು ಹೊಗಳಿದ್ದು. ಅಲ್ಲ ಗಂಗಿ, ಇದನ್ನೆಲ್ಲ ನೀ ಹೆಂಗ ತಿಳ್ಕೊಂಡಿ ಅಂತೀನಿ? ಮ್ಯಾಲಿನಿಕೇರಿ ಮಲ್ಲಕ್ಕ ಅದಾಳಲ್ಲ, ಅದಾಳಲ್ಲ, ಆಕಿನ ಗಂಡ ಕಲಬುರಗಿಯಾಗ ಕೃಷಿ ಆಫೀಸ್ಕ ಹೋಗಿ ತಿಳ್ಕೊಂಡ್ ಬಂದಾನಂತ. ಅದು ಕೃಷಿ ಆಫೀಸ್ ಅಂದಲ್ಲ ನೀನು, ಬರೋಬ್ರಿ ಆ ಅಳಂದ್ ರೋಡ್ನಾಗ ಐತದ, ಅದಕ್ಕ ಕೃಷಿ ವಿಜ್ಞಾನ ಕೇಂದ್ರ ಅಂತಾರ. ಹೌದು, ಇರ್ಲಿ ಬಿಡು, ನಿನಗ್ ಗೊತ್ತದಲ್ಲ. ಮತ್ತ ಏನೇನ್ ತಿಳ್ಕೊಂಡು ಬಂದಾನಂತ ಕೇಳಬೇಕಾಗಿತ್ತಲ್ಲ ನೀನು. ಕೇಳಿದ್ನ ಹಿರಿಯ, ಹೊಸ ಹೊಸ ವಿಜ್ಞಾನ ಪದ್ಧತಿ ಕಲ್ಕೊಂಡ್ ಬಂದಾನಂತ. ಹಂಗಂದ್ರ ಗೊಬ್ಬರ ಹೆಂಗ್ ತಯಾರಿ ಮಾಡಬೇಕು, ಎರಿಹುಳು ಗೊಬ್ಬರ ಹೆಂಗ್ ಮಾಡೋದು, ಮತ್ತ ಬ್ಯಾರೆ ಬ್ಯಾರೆ ವಿಷಯ ಕಲ್ಕೊಂಡು ಬಂದಾನಂತ. ಹೌದೇನ? ನೀನು ನಾಳೆ ಗುಲ್ಬರ್ಗಾದ ಕೃಷಿ ಕೇಂದ್ರಕ್ಕೆ ಹೋಗು, ಅಲ್ಲಿ ಸಾಹೇಬ್ರಿಗೆ ಭೇಟಿಯಾಗಿ ಹೊಸ ಹೊಸ ಪದ್ಧತಿ ತಿಳ್ಕೊಂಡು ಬಾ. ಅವ್ರು ಹೇಳ್ದಂಗ ಮಾಡಿ ನಾವು ಸ್ವಾವಲಂಬಿಯಾಗಿ ಕೃಷಿ ಮಾಡಬಹುದು ನೋಡು. ಹಾಕು ನೀ ತಿಪ್ಪೆ ಗೊಬ್ಬರ ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು. ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಗಂಗಿ, ಏಟ್ ಶಾಣೆ ಆಗಿದೆ ಅಂತೀನಿ. ಮನ್ಯಾಗ ಕುಂತಲ್ಲಿ ಎಲ್ಲಾನು ತಿಳ್ಕೊಂಡಿ ಬಿಡು. ಮತ್ತೆ ಹೆಂಡತಿ ಇದ್ರ ನಿನ್ನಂಗಿರ್ಬೇಕು ನೋಡು. ಬೇಸತ್ ಬಿಡು, ನಾಳೆಗೆ ನೀ ಗುಲ್ಬರ್ಗಾದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ವೈಜ್ಞಾನಿಕ ತರಬೇತಿ ತಿಳ್ಕೊಂಡು ಬಂದು ವರ್ಷದಿಂದ ವರ್ಷಕ್ಕ ಹೆಚ್ಚಿಗೆ ಬೆಳಿ ಬೆಳ್ಯಾಕ ಚಾಲು ಮಾಡಿದೆ ಅಂದ್ರ ಗಂಡ ಇದ್ರ ನಿನ್ನಂಗ ಇರ್ಬೇಕು ನೋಡು. ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ, ತೊಗರಿ ಖಟಗಿ ಸುಡುಬ್ಯಾಡೋ, ಸುಡುಬ್ಯಾಡ ಅಣ್ಣ ಸುಡುಬ್ಯಾಡೋ, ತೊಗರಿ ಖಟಗಿ ಸುಡುಬ್ಯಾಡೋ, ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ, ತೊಗರಿ ಖಟಗಿ ಸುಡುಬ್ಯಾಡೋ, ಸುಡುಬ್ಯಾಡೋ ಅಣ್ಣ ಸುಡುಬ್ಯಾ.